ಇಲ್ಲವೇ 60-150 ಗ್ರಾಂನಷ್ಟು ಬೋರಿಕ್ ಆಮ್ಲ ಅಥವಾ 70-170 ಗ್ರಾಂನಷ್ಟು ಡೈಸೋಡಿಯಂ ಟೆಟ್ರಾಬೋರೇಟ್ ಪೆಂಟಾಹೈಡ್ರೇಟ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ ಮರಕ್ಕೆ ವರ್ಷಕ್ಕೊಂದ್ಸರಿ ಹಾಕಬೇಕಾಗ್ತದೆ. ಹಾಗೆಯೇ ತಾಮ್ರದ ಕೊರತೆಯ ಲಕ್ಷಣಗಳು ಮುಖ್ಯವಾಗಿ ಎಲೆಗಳ ಬೆಳವಣಿಗೆ ಕುಂಠಿತವಾಗ್ತವೆ ಮತ್ತು ಸುಳಿ ಎಲೆಗಳು ಒಣಗ್ತವೆ. ಹೊಸ ಎಲೆಗಳಲ್ಲಿ ಬಿಳಿ ಹಳದಿ ಬಣ್ಣದ ಲಕ್ಷಣಗಳು ಕಾಣಿಸಿಕೊಳ್ತವೆ. ಕೊರತೆಯ ತೀವ್ರತೆ ಹೆಚ್ಚುತ್ತಾ ಇದ್ದ ಹಾಗೆ ಹಳದಿ ಬಣ್ಣದ ಗೆರೆಗಳನ್ನು ಎಲೆಗಳಲ್ಲಿ ಕಾಣಬಹುದು ಮತ್ತು ತುಕ್ಕು ಚಿಹ್ನೆಗಳು ಮತ್ತು ಕಂದು ಬಣ್ಣದ ಕಲೆಗಳು ಬೆಳೀತವೆ. ಕೊನೆಯದಾಗಿ ಎಲೆಗಳು ತುದಿಭಾಗದಿಂದ ಸೊರಗ್ತವೆ. ಇವುಗಳ ನಿಯಂತ್ರಣಕ್ಕಾಗಿ ಪ್ರತಿ ಮರಕ್ಕೆ 50 ಗ್ರಾಂನಷ್ಟು ತಾಮ್ರದ ಸಲ್ಫೇಟನ್ನು ಹಾಕಬೇಕಾಗ್ತದೆ. ಪೊಟ್ಯಾಷಿಯಂ ಗೊಬ್ಬರದ ಬಳಕೆಯಿಂದ ತಾಮ್ರದ ಕೊರತೆಯನ್ನು ಕೂಡ ಕಡಿಮೆ ಮಾಡಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಕೆವಿ ನಂದಕುಮಾರ್ ಅವರು ಹಾಡಿರುವ ದೇವರ ದಾಸಿಮಯ್ಯ ಅವರ ವಚನ. ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಭಕ್ತನಾಗಿ ಸದ್ಭಕ್ತರ ಮನೆಯ ಬಾಗಿಲ ಕಾಯ್ದಿಪ್ಪ ಸೊಣಗಾನಪ್ಪೆ ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಭಕ್ತನಾಗಿ ಸದ್ಭಕ್ತರ ಮನೆಯ ಬಾಗಿಲ ಕಾಯ್ದಿಪ್ಪ ಸೊಣಗಾನಪ್ಪೆ ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಕರವೆತ್ತಿ ಪೊಡಮಡುವ ಆ ಕರ್ತಾರ ನಿನಗೆ ಕರವೆತ್ತಿ ಪೊಡಮಡುವ ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪ್ಪನೈ ರಾಮನಾಥ ಕರ್ತಾರ ನಿನಗೆ ಕರವೆತ್ತಿ ಪೊಡಮಡುವ ಆ ಕರ್ತಾರ ನಿನಗೆ ಕರವೆತ್ತಿ ಪೊಡಮಡುವ ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪ್ಪನೈ ರಾಮನಾಥ ರಾಮನಾಥ ರಾಮನಾಥ ರಾಮನಾಥ ರಾಮನಾಥ ರಾಮನಾಥ ರಾಮನಾಥ ರಾಮನಾಥ ರಾಮನಾಥ ಕೆವಿ ನಂದಕುಮಾರ್ ಅವರ ಧ್ವನಿಯಲ್ಲಿ ದೇವರ ದಾಸಿಮಯ್ಯ ಅವರ ವಚನ ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 47,000-52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 38,000-45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 25,000-35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500-11,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ ಸಾವಿರಕ್ಕೆ 18,000 20,000 ರೂಪಾಯಿಗಳು, ಎರಡನೇ ವರ್ಗ ಸಾವಿರಕ್ಕೆ 10,000 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,600 to 3,000 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 2,600 to 2,850 ರೂಪಾಯಿಗಳು, ಐಆರ್ 8 ಕ್ವಿಂಟಲ್ಗೆ 2,250 to 2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ